ಅಂದ್ರೆ ಸಸಿಗಳ ರೆಡಿ ಇದ್ದು ಅಂತಂದ್ರೆ ಸೊ ನಾವು ಜೂನ್ ವರೆಗೂ ನಾಟಿ ಮಾಡಲಿಕ್ಕೆ ಒಂದು ಸಮಯಾವಕಾಶ ಸಿಗ್ತದೆ. ಅಂದ್ರೆ ನಾಟಿ ಮಾಡೋ ಇದನ್ನ ನಾವು ಏನಾದ್ರೂ ಸಮಸ್ಯೆ ಇತ್ತು ಅಂದ್ರೆ ಮುಂದುವರ್ಸಲಿಕ್ಕೆ ಬರ್ತದೆ, ಮುಂದುವರ್ಸಲಿಕ್ಕೆ ಕಾಲಾವಕಾಶ ಸಿಗ್ತದೆ. ಅಂದ್ರೆ ಇದಕ್ಕೆ ಬೀಜಗಳು ಎಷ್ಟು ಬೇಕಾಗ್ತದೆ? ಬೀಜಗಳು ಬಹಳ ಆದ್ರೆ 60-70 ಕೆಜಿ ಇಂದ 1 ಕ್ವಿಂಟಲ್ ವರೆಗೆ 1 ಎಕರೆಗೆ ಸಾಕಾಗ್ತದೆ. 1 ಎಕರೆಗೆ ಅಂದ್ರೆ 8 ಕ್ವಿಂಟಲ್ ತಾವ್ ಹೇಳಿದ್ರೆ ಅಂದ್ರೆ ಸನಿ ಸನಿ 7 ಕ್ವಿಂಟಲ್ ವರೆಗೆ ಉಳಿತಾಯ ಮಾಡಬಹುದು ಸರ್. ಅಂದ್ರೆ ಒಂದಕ್ಕೆ 3,000 ಅಂತ ಸರ್ 21,000 ರೂಪಾಯಿ ಉಳಿತಾಯ, 21,000 ರೂಪಾಯಿ ಈ ವಿಧಾನದಿಂದ ಉಳಿತಾಯ ಮಾಡಬಹುದು ಬೀಜಗಳ ಮೇಲೆ ಇರೋದು. ಇನ್ನು ಉಳಿದಿದ್ದ ಎಕ್ಸ್ಟ್ರಾ ಖರ್ಚು ಏನ್ ಬರ್ತದೆ ಅಂದ್ರೆ ಸಸಿ ತಯಾರ ಮಾಡ್ಲಿಕ್ಕೆ ತಟ್ಟೆಗಳು ಲೇಬರ್ಗಳು ಅದು ಖರ್ಚು ಬರ್ತದೆ ಅಷ್ಟೇ. ಅನುಕೂಲತೆಗಳು ಬಹಳಷ್ಟು ಅನುಕೂಲತೆಗಳು ಸರ್. ಈ ತಂತ್ರಜ್ಞಾನಗಳನ್ನು ರೈತರಿಗೆ ಕರಗತ ಮಾಡಿಕೊಂಡ್ರೆ ಬೀಜದಲ್ಲಿ ಉಳಿತಾಯ ಬಹಳ ಆಗ್ತದೆ, ಮತ್ತು ಸ್ವಲ್ಪ ಬೀಜಗಳು ನಮ್ಗೆ ಅವೈಲೇಬಲ್ ಲಭ್ಯ ಇದ್ದಾಗ ಹೆಚ್ಚು ಪ್ರದೇಶದಲ್ಲಿ ವಿಸ್ತೀರ್ಣ ಮಾಡ್ಕೊಳ್ಳಿಕ್ಕೆ, ತಳಿಗಳ ವಿಸ್ತೀರ್ಣ ಮಾಡ್ಕೊಳ್ಳಿಕ್ಕೆ ಒಂದು ಅವಕಾಶ ಇರುತ್ತೆ. ಅಂತಂದ್ರೆ ಸರ್, ಈಗ ಸಸಿಗಳು ತಯಾರು ಮಾಡ್ಕೊಳ್ಬೇಕಂತಂದ್ರೆ ಯಾವ ಟೈಮ್ನಾಗ ಬೀಜ ಹಾಕಬೇಕು, ಅದರೊಳಗೆ ಆಮೇಲೆ ಚೀಲ ಎಂತ ತಗೋಬೇಕು, ಅದರೊಳಗೆ ಏನೆಲ್ಲ ಮಿಕ್ಸ್ ಮಾಡಬೇಕು, ಅದ್ರ ಬಗ್ಗೆ ಸ್ವಲ್ಪ ಹೇಳ್ರಿ. ಹಾ ಸರ್, ಈಗ ಈ ಬೀಜಗಳನ್ನ ನಾವು ರೈತರಿಂದ ಖರೀದಿ ಮಾಡಿಕೊಂಡು ತಂದ್ಮೇಲೆ ಅದನ್ನ 1 ತಿಂಗಳವರೆಗೆ ನಾವು ಪ್ರಥಮ ಹಂತದ ಉಪಚಾರ ಮಾಡಿ ಶೇಖರಣೆ ಮಾಡಿ ಇಟ್ಟಿರ್ತೀವಿ. ನಾಟಕ ಮಾಡೋದು ಇನ್ನೊಂದು 1 ತಿಂಗಳು ಇದೆ ಅಂದ್ರೆ ಸಮಯ ಇದ್ದಾಗ, ಅದಕ್ಕಿಂತ ಮುಂಚೆ ಅಂದ್ರೆ 30-45 ದಿನಗಳ ಸಸಿಗಳನ್ನ ನಾವು ನಾಟಿಕೆಗೆ ಸಿದ್ಧಪಡಿಸಿಕೊಳ್ಬೇಕು. ಇಲ್ಲೇನಂತಂದ್ರೆ ಆಯ್ದ ತಾಯಿ ಕೊಂಬು ಅಥವಾ ಪ್ರಾಥಮಿಕ ಕೊಂಬುಗಳಲ್ಲಿ 1 ಅಥವಾ 2 ಕಣ್ಣು ಇರುವಂತ ಸಣ್ಣ ತುಂಡುಗಳನ್ನ 5-7 ಗ್ರಾಂ ಇರುವಷ್ಟು ತುಂಡುಗಳನ್ನ ಮಾಡ್ಕೋಬೇಕು. ಮಾಡಿಕೊಂಡು ಈ ಪ್ರೋಟ್ರೇ ಅಂತ ಬರ್ತಾವ ಸಸಿ ತಟ್ಟೆಗಳು ಅಂತ, ಪ್ಲಾಸ್ಟಿಕ್ದು 98 ಬಟ್ಟಲ್ಗಳು ಅಂತ ಟ್ರೇ ಇದ್ರೆ ಸಾಕು. ಅದಕ್ಕಿಂತ ಜಾಸ್ತಿ ಅಗಲವಾದ ಟ್ರೇಗಳು ಬೇಕಾಗಿಂತ ಏನಿಲ್ಲ. ಅದರಲ್ಲಿ ಈ ತೆಂಗಿನ ನಾರಿನ ಪುಡಿ ಅದನ್ನ ಎನ್ರಿಚ್ ಮಾಡಿರೋ ಅಂದ್ರೆ ಟ್ರೈಕೋಡರ್ಮಾ ಒಂದಿಷ್ಟು ವರ್ಮಿ ಕಾಂಪೋಸ್ಟ್ ಅನ್ನ ಮಿಕ್ಸ್ ಮಾಡಿ ಎನ್ರಿಚ್ ಮಾಡಿರೋದನ್ನ ಅದನ್ನ ನಾವು ಬಳಸಿ ಒಂದೊಂದು ಬಟ್ಟಲಲ್ಲಿ ಒಂದೊಂದು ತುಂಬಿ ಆ ಬಟ್ಟಲ್ಗಳಲ್ಲಿ ಒಂದೊಂದು ಕೊಂಬುಗಳನ್ನ ಅಂದ್ರೆ ತುಂಡುಗಳನ್ನ 1 ಅಥವಾ 2 ಕಣ್ಣಿರಂತ 5-7 ಗ್ರಾಂ ಇರೋ ಕಣ್ಣುಗಳನ್ನ ಕೊಂಬುಗಳನ್ನ ಅದರಲ್ಲಿ ಹಾಕಿದ್ರೆ ಸಾಕು. ಹಾಕಿ ಅದನ್ನ 1 ಅಥವಾ 2 ದಿನ ಒಂದು ಪ್ಲಾಸ್ಟಿಕ್ ಕವರ್ನಿಂದ ಮುಚ್ಚಿಟ್ಟು ಯಾವಾಗ ಕಣ್ಣು ಅದನ್ನ ಸ್ಪ್ರೌಟ್ ಬರ್ತಿರ್ತಾವ ಚಿಗುರು ಹೊಡಿಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅದನ್ನ 50% ಇರೋಂತ ಶೇಡ್ ನೆಟ್ ಏನಿರ್ತದೆ ಅದರೊಳಗೆ ಇಟ್ಟು ಆಗಾಗ ಅದಕ್ಕೆ ನೀರು ಕೊಟ್ಕೊಂತ ಮತ್ತು ಕೀಟಗಳು ಅಥವಾ ರೋಗಗಳು ಬರ್ತಾ ಇದೇನೆ ಅಂತ ನೋಡಿಕೊಂಡು ಮೇಂಟೈನ್ ಮಾಡಿದ್ರೆ ಸಾಕು ಸರ್. ಈ ರೀತಿ 35-40 ದಿನ ಅಥವಾ 45 ದಿನ ಅದರದ್ದು ವಿಗರಸ್ ನೋಡಿಕೊಂಡು ಅದನ್ನ ನಾಟಿಕೆಗೆ ಬಳಸ್ಕೊಳ್ಬಹುದು. ಅಂದ್ರೆ ಇದು ಹಾಕೋದ್ರೂ ಸಹಿತ May 8 ಶುರು ಮಾಡ್ಬೇಕಂತ್ರಿ ಈ ಸಸಿ ನಾಟಿ ಮಾಡ್ಲಿಕ್ಕೆ? ಹಾ ಸರ್, ಯಾಕಂದ್ರೆ ನೀವು ಡೈರೆಕ್ಟ್ ಆಗಿ ಫೀಲ್ಡ್ ಅಲ್ಲಿ ಮಾಡಬೇಕಿತ್ತಂದ್ರೆ May 8-15 ನೀವು ಸಸಿಗಳನ್ನ ನಾಟಿ ಮಾಡ್ಕೊಳ್ಳಿಕ್ಕೆ ಒಂದು 8 ದಿನ ಮೊದಲೇ ನೀವು ಪ್ರೋಟ್ರೇಗಳಲ್ಲಿ ಹಾಕೊಂಡ್ರೆ ನಿಮ್ಗೆ ಮುಂದೆ ಕಾಲಾವಕಾಶ ನಾಟಿಕೆ ಮಾಡ್ಲಿಕ್ಕೆ ಕಾಲಾವಕಾಶ. ಸರಿ, ಡ್ರಿಪ್ ನೊಳಗ ನಮ್ಮ ರೈತರು ಬೆಳಿಬೇಕು ಅಂತಂದ್ರೆ ಅದು ಅನುಕೂಲ ಆಗುತ್ತಲ್ಲ ಸರ್? ಹಾ ಸರ್, ಏರು ಮಡಿಗಳನ್ನು ಮಾಡಿದಾಗ ಡ್ರಿಪ್ ಇರಿಗೇಷನ್ ಮಾಡೋದು ಅಂದ್ರೆ ನಾವು ಹನಿ ನೀರಾವರಿ ವ್ಯವಸ್ಥೆ ಮಾಡ್ಕೊಳ್ಳೋದು ಬಹಳ, ಇದರಿಂದ ನೀರು ಉಳಿತಾಯ ಆಗ್ತದೆ. ಮತ್ತು ಬಹಳಷ್ಟು ಜನ ನಮ್ಮಲ್ಲಿ ರೈತರು ಬಂದಾಗ ನಮಗೆ ಈ ಡ್ರಿಪ್ ಇರಿಗೇಷನ್ ಅವಶ್ಯಕತೆ ಇಲ್ಲ ಸರ್, ನಮ್ಮಲ್ಲಿ ನೀರು ಬಹಳ ಇದೆ ಅಂತಾರೆ. ಅದು ಅಲ್ಲಿ ಒಂದು ಏನು ಸಮಸ್ಯೆ ಆಗ್ತದೆ ಅಂತ ಸರ್, ನಾವು ಜಾಸ್ತಿ ಪ್ರಮಾಣದ ನೀರು ಕೊಟ್ಟಾಗ ಕೂಡ ಸಸ್ಯಗಳು ಸಮರ್ಥವಾಗಿ ಬೇರುಗಳ ಕೆಲಸ ಮಾಡಲ್ಲ. ಹೆಚ್ಚು ನೀರಾದಾಗ ಕೂಡ ಅಂದ್ರೆ ಒಂದು ಗಾಳಿ ಆಡುವಿಕೆ ಇರಂಗಿಲ್ಲ. ಫೀಲ್ಡ್ ಕೆಪಾಸಿಟಿ ಅಂತ ಏನಂತೀವಿ ನಾವು ಅಲ್ಲಿ ಹಂತ, ಆ ಹಂತದಲ್ಲಿ ಅಷ್ಟೇ ಸಸ್ಯಗಳು ಹೆಚ್ಚು ಪೋಷಕಾಂಶಗಳು ಮತ್ತು ನೀರನ್ನ ಹೀರ್ಕೊಳ್ಳಿಕೆ ಆಗ್ತದೆ. ಆ ಅದನ್ನ ನಾವು ಮೇಂಟೈನ್ ಮಾಡಬೇಕಿತ್ತು ಅಂತಂದ್ರೆ ನಮ್ದು ಹನಿ ನೀರಾವರಿ ವ್ಯವಸ್ಥೆ ಬಹಳ ಉತ್ತಮವಾಗಿ, ಇದರಿಂದ ಕಳೆಗಳನ್ನು ಕೂಡ ಬರಂಗಿಲ್ಲ, ಮತ್ತೆ ಲೇಬರ್ ನೀರು ಉಣಿಸಲಿಕ್ಕೆ ಲೇಬರ್ ಹೆಚ್ಚು ಅವಶ್ಯಕತೆ ಇರಂಗಿಲ್ಲ. ಹನಿ ನೀರಾವರಿ ಒಳಗೆ ಲೇಬರ್ ಹೆಚ್ಚಿಗೆ ಬೇಕಾಗ್ತದೆ. ಆಮೇಲೆ ಇನ್ನೊಂದ್ಸಲ ಬಹಳ ಮುಖ್ಯವಾಗಿರುತ್ತೆ, ಮಣ್ಣಿನ ಆರೋಗ್ಯ ಸಹಿತ ಕೆಟ್ಟಬಿಡ್ತಾನೆ ಹೆಚ್ಚು ನೀರು ಹಾಕೋದ್ರಿಂದ ಕೆಡ್ತೀವಿ ಸರ್, ಅದು ಕೂಡ ನಾವು ಇಲ್ಲಿ ತಪ್ಪಿಸಬಹುದು. ಸರ್, ಇನ್ನೊಂದು ಬಹಳ ಮುಖ್ಯವಾಗಿರುತ್ತೆ ಅಂದ್ರೆ ಇತ್ತೀಚೆಗೆ ಈ ಮಲ್ಚಿಂಗ್ ಬಗ್ಗೆ ಸಾಕಷ್ಟು ಚರ್ಚೆ ನಡೆದ, ಇದ್ರೆ ಯಾವುದೇ ತರಕಾರಿ ಬೆಳೆಯಲಿ ಕಲ್ಲಂಗಡಿ ಬೆಳೆಯಲಿ ಮಲ್ಚಿಂಗ್ ಅನ್ನ ಹಾಕ್ತಿರ್ತಾರೆ, ಇದ್ರೊಳಗೆ ಮಲ್ಚಿಂಗ್ ಹೆಂಗ ಅವಕಾಶ? ಹಾ, ಅವಕಾಶ ಇದೆ ಸರ್. ಇಲ್ಲಿ ಏನಂತಂದ್ರೆ ನಾವು ತರಕಾರಿಗಳಲ್ಲಿ ಇರುವಂಗೆ ಪ್ಲಾಸ್ಟಿಕ್ ಮಲ್ಚಿಂಗ್ ಅನ್ನ ನಾವು ಶಿಫಾರಸು ಮಾಡೋದಿಲ್ಲ ಸರ್. ಇಲ್ಲಿ ಏನಂತಂದ್ರೆ ಸಾವಯವ ತಪ್ಪಲ್ಗಳು, ಈಗ ನಾವು ಗ್ಲಿರಿಸಿಡಿಯಾ ಇರಬಹುದು, ದಹಂಚ ಇರಬಹುದು, ಅಥವಾ ಹೊಂಗೆಯಲ್ಲಿ ತಪ್ಪಲ್ಗಳಿರಬಹುದು, ಇಂಥದ್ರಿಂದ ನಾವು ನಾಟಿಕೆ ಮಾಡಿದಾಗ, ಗಡ್ಡೆಗಳನ್ನ ನಾಟಿಕೆ ಮಾಡಿದಾಗ ನಾವು ಏನಾದರೂ ಮಲ್ಚಿಂಗ್ ಮಾಡಿದ್ವಿ ಅಂತಂದ್ರೆ ಅಲ್ಲಿ ಆರ್ದ್ರತೆ ಹ್ಯುಮಿಡಿಟಿ ಏನಂತೀವಿ ಅದು ಹೆಚ್ಚಾಗಿ ಮೊಳಕೆ ಒಡಿಕೆ ಪ್ರಮಾಣ ಹೆಚ್ಚಾಗ್ತದೆ. ಒಂದು ಎರಡನೇದು ಅದು ಸಾವಯವ ವಸ್ತು ಇರೋದ್ರಿಂದ ಇದಕ್ಕೂ ಸಾವಯವ ಅಂಶ ಹೆಚ್ಚಿಗೆ ಬೇಕು ಈ ಬೆಳೆಗೂ. ಸೊ ಅದು ಬೆಳೆಗೆ ಲಭ್ಯ ಆಗಲಿಕ್ಕೆ ಅನುಕೂಲ ಆಗ್ತದೆ. ಸೊ ಹಂಗಾಗಿ ನಾವು ಮಲ್ಚಿಂಗ್ ಅನ್ನ ನಾಟಿಗೆ ಮಾಡಿದ ಮರು ದಿವಸ ಅಥವಾ ಒಂದು ದಿವಸ ಬಿಟ್ಟು ಮಾಡೋದು, ಮತ್ತೆ ಇದನ್ನ ಒಂದು ಎಕರೆಗೆ ಒಂದು 6-7 ಟನ್ನಷ್ಟು ತಪ್ಪಲುಗಳನ್ನ ಬಳಸ್ಕೋಬಹುದು. ಮತ್ತೆ 45-90 ದಿನಕ್ಕೂ ಕೂಡ ಇದನ್ನ ಮಲ್ಚಿಂಗ್ ಮಾಡ್ಕೊಂಡು, ಅಂದ್ರೆ ಸಾವಯವ ಪದ್ಧತಿ ಮಾಡೋರು ಇದನ್ನ ಮತ್ತೊಂದ್ಸರಿ ಮಲ್ಚಿಂಗ್ ಮಾಡ್ಬೇಡಿ. ಪ್ಲಾಸ್ಟಿಕ್ ಮಲ್ಚಿಂಗ್ ಮಾಡೋ ಅವಶ್ಯಕತೆ ಇಲ್ಲ ಸರ್, ಸಾವಯವ ಮಾಡಬೇಕಾಗಿಲ್ಲ ಸರ್. ಅಂದ್ರೆ ಇದು ಬಹಳ ಒಳ್ಳೇದಾದ್ರೆ ಸರ್, ಶಿಫಾರ್ಸ್ ಮಾಡುವಂತ ತಿಪ್ಪೆ ಗೊಬ್ಬರ ಎಷ್ಟು ಹಾಕ್ಬೇಕಂದ್ರೆ? ಹಾ ಸರ್, ನಾವು ಸರಿ ಸಾಮಾನ್ಯವಾಗಿ 1 ಎಕರೆಗೆ 10 ಟನ್ ಅಂತ ಹೇಳ್ತೀವಿ. 10 ಟನ್ ತಿಪ್ಪೆ ಗೊಬ್ಬರ, ಮತ್ತೆ ಮೂಲ ರೂಪದಲ್ಲಿ ತಿಪ್ಪೆ ಗೊಬ್ಬರ ಜೊತೆ ಲಘು ಪೋಷಕಾಂಶಗಳ ಜಿಂಕ್ ಇರಬಹುದು, ಬೋರಾನ್ ಇರಬಹುದು, ಇಂಥದನ್ನ ಕೂಡ ಬಳಸಿ ಅವರು 10 ಟನ್ನಷ್ಟು 1 ಎಕರೆಗೆ ಬಳಸಬೇಕು ಸರ್. ಆಮೇಲೆ ಈ ರಾಸಾಯನಿಕ ಗೊಬ್ಬರ ಎಷ್ಟು ಶಿಫಾರಸು ಮಾಡಿದ್ದೀರಿ? ಹಾ ಸರ್, ಈ ರಾಸಾಯನಿಕ ಗೊಬ್ಬರ ನೀವು ತಿಪ್ಪಿ ಗೊಬ್ಬರಗಳನ್ನು ಸಮರ್ಥವಾಗಿ ಅದ್ರಿಗೆ ಎನ್ರಿಚ್ ಮಾಡಿ ಅಂತ ಏನ್ ಹೇಳ್ತೀವಿ, ಅದಕ್ಕೆ ಒಂದಿಷ್ಟು ಸೂಕ್ಷ್ಮಾಣುಜೀವಿಗಳನ್ನ ಅಜೋಸ್ಪಿರ್ಲಮ್ ಇರಬಹುದು, ಟ್ರೈಕೋಡರ್ಮಾ ಇರಬಹುದು, ಇಂಥದನ್ನ ಬಳಸಿ ನೀವು ಬೇವಿನ ಹಿಂಡಿ ಅಥವಾ ಹೊಂಗೆ ಹಿಂಡಿಗಳನ್ನು ಬಳಸಿದ್ರಿ ಅಂತಂದ್ರೆ ಶಿಫಾರಸು ಮಾಡಿದ ರಾಸಾಯನಿಕ ಗೊಬ್ಬರಗಳನ್ನು ಕಡಿಮೆ ಮಾಡಬಹುದು. ಮಾಡಬಹುದು ಸರ್. ನೀವು ರಾಸಾಯನಿಕ ತಿಪ್ಪೆ ಗೊಬ್ಬರ 10 ಟನ್ ಕೊಟ್ಟು ಎನ್ರಿಚ್ ಮಾಡಲಾರದೆ ಇತ್ತು ಅಂತಂದ್ರೆ, ನೀವು ರಾಸಾಯನಿಕ ಗೊಬ್ಬರಗಳಂತಂದ್ರೆ 130 ಕೆಜಿಯಷ್ಟು DAP 1 ಎಕರೆಗೆ, 15-20 ಕೆಜಿ ಯೂರಿಯಾ, ಮತ್ತು 150 ಕೆಜಿ MOP ಅನ್ನ ಮೂಲ ಇದರಲ್ಲಿ ಭೂಮಿ ತಯಾರಿ ಮಾಡುವ ನಾಟಿಗೆಕ್ಕಿಂತ ಮುಂಚೆ ಇಷ್ಟು ಕೊಡಬೇಕು. ಎಕರೆಗೆ 1 ಎಕರೆಗೆ ಇಷ್ಟು ಪ್ರಮಾಣದಲ್ಲಿ ಕೊಡಬೇಕು. ನಾಟಿಗೆ ಮಾಡಿದ ತಕ್ಷಣ ನೀವು 45 ದಿನಕ್ಕೆ ಮತ್ತೆ ಮೇಲು ಗೊಬ್ಬರವಾಗಿ ಯೂರಿಯಾ ಅಂದ್ರೆ ಏನು ಸಾರಜನಕ ಅಂಶ ಇರುತ್ತದೆ ಅದನ್ನ ಒಂದು 20-25 ಕೆಜಿ ಮತ್ತೊಂದ್ಸಾರಿ ಕೊಟ್ಟರೆ ಸಾಕಾಗುತ್ತೆ. ಅಂತ ಒಂದ್ಸಲ ನಾವು ಮೇಲು ಗೊಬ್ಬರ ಕೊಡಬೇಕು ಅಂತ ಹೇಳ್ತಾರೆ. ಇನ್ನು ಬೇವಿನ ಹಿಂಡಿ ಅಥವಾ ಹೊಂಗಿ ಹಿಂಡಿ ಹೇಳಿದ್ರೆ ಸರ್, ಇದು 1 ಎಕರೆಗೆ ಎಷ್ಟು ಉಪಯೋಗ ಮಾಡಬೇಕು? ಇದನ್ನ ನೀವು 8-10 ಕ್ವಿಂಟಲ್ 1 ಎಕರೆಗೆ ಬಳಸೋದು ಬಹಳ ಸೂಕ್ತ. ಇದರದು ಒಂದು ಉಪಯೋಗ ಏನಂತಂದ್ರೆ, ನಾವು ಬಳಸಿರುವಂತಹ ರಾಸಾಯನಿಕ ಗೊಬ್ಬರಗಳು ಬಹಳ ಸಾವಕಾಶವಾಗಿ ಮಣ್ಣಿನ ಕೊಡಲಿಕ್ಕೆ ಅನುಕೂಲ ಆಗ್ತದೆ. ಒಂದು ಎರಡನೇದು ಗಡ್ಡೆ ಕೊಳೆ ರೋಗ ಅಂತ ಏನು ಹೇಳಿದ್ವಿಲ್ಲ, ಅದನ್ನ ತಡೆಗಟ್ಟಲಿಕ್ಕೂ ಕೂಡ ಈ ಬೇವಿನ ಹಿಂಡಿ ಅಥವಾ ಹೊಂಗೆ ಹಿಂಡಿ ಬಹಳ ಸಮರ್ಥವಾಗಿ ಕೆಲಸ ಮಾಡ್ತದೆ. ಸೊ ಬಹಳ ಕಡಿಮೆ ಖರ್ಚಿನ ಕೆಲಸ ಮತ್ತು ಸಾವಯವ ಅಂತ ಏನು ರೈತರಿಗೆ ಅಂದ್ರೆ ಈ ಕೆಮಿಕಲ್ ಅನ್ನ ದೂರ ಮಾಡಬೇಕಂತೀವಿ ಅಂತವರಿಗೂ ಕೂಡ ಇದು ಒಳ್ಳೆ ಮಾರ್ಗ. ಅಂದ್ರೆ ಸಾವಯವ ಪದ್ಧತಿ ಬೆಳಿಬೇಕು ಅನ್ನೋರು ಈ ಬೇವಿನ ಹಿಂಡಿ ಹೊಂಗಿ ಹಿಂಡಿಗೆ ಹೆಚ್ಚಿಗೆ ಅವಕಾಶ ಮಾಡಬೇಕು, ಹೆಚ್ಚು ಭೂಮಿಯೊಳಗೆ ಸೇರಿಸಬೇಕು ಅಂತ ಹೇಳ್ತಾರೆ ಸರ್. ಇಷ್ಟೆಲ್ಲ ಮಾಡಿದ್ಮೇಲೆ ಈಗ ನಮ್ಮ ರೈತರು ನಾಟಿ ಮಾಡಿದ ಮೇಲೆ ಪ್ರಾರಂಭಿಕ ಹಂತದಲ್ಲಿ ಬರುವಂತಹ ಪ್ರಮುಖವಾದ ಅಂದ್ರೆ ಒಂದು ತಿಂಗಳೊಳಗಡೆ ಕೀಟ ಮತ್ತು ರೋಗಗಳು ಯಾವಂದ್ರೆ? ಸರ್, ಇದಕ್ಕೆ ಕೀಟಗಳಂದ್ರೆ ಮುಖ್ಯವಾಗಿ ಒಂದು ಗಡ್ಡೆ ಕೊರೆಯುವಂತ ಕೀಟ ಬರುತ್ತೆ, ಅದು ನಂತರದ ಹಂತದಲ್ಲೇ ಬರುತ್ತೆ. ಪ್ರಾರಂಭದಲ್ಲಿ ಅಂತಂದ್ರೆ ಸುಳಿ ಕೊರೆಯುವ ಹುಳ ಬರುತ್ತೆ ಸರ್, ಈ ಜೋಳದಲ್ಲಿ ಹೆಂಗ್ ಬರುತ್ತದಲ್ಲ ಹಂಗೆ. ಅದಕ್ಕೇನಿಲ್ಲ, ಬಹಳ ಸಿಂಪಲ್ ಆಗಿ ನಾವು ನಿರ್ವಹಣೆ ಮಾಡಬಹುದು. ಏನಂತಂದ್ರೆ ನಾವು ಬೇವಿನ ಹಿಂಡಿ ಅಥವಾ ಹೊಂಗೆ ಹಿಂಡಿನ ಮೊದಲೇ ಬಳಸಿದ್ವಿ ಅಂತಂದ್ರೆ ಅದರದ್ದು ಬಾಧೆ ಸ್ವಲ್ಪ ಕಡಿಮೆ ಇರುತ್ತೆ. ಹಾ ಸರ್, ಇನ್ನು ಬಂತು ಅಂತಂದ್ರೆ ಈ ರಾಸಾಯನಿಕ ಬಳಸೋದಾದ್ರೆ ಕಾರ್ಬೋಫ್ಯೂರನ್ ಗ್ರಾನ್ಯೂಲ್ಸ್ ಏನ್ ಹೇಳ್ತೀವಿ 3G, ಅದನ್ನ 1 ಎಕರೆಗೆ 10 ಕೆಜಿ ಅಷ್ಟು ಪ್ರಮಾಣದಲ್ಲಿ ಬಳಸಿದ್ರೆ ಸಾಕು. ಇನ್ನು ನಾವು 20-25 ದಿನಗಳು ಒಂದೊಂದು ಸಾರಿ ಬೇವಿನ ಹಿಂಡಿ ಅಥವಾ ಬೇವಿನ ಎಣ್ಣೆ ಅಥವಾ ಹೊಂಗೆ ಎಣ್ಣೆಯನ್ನ 5 ML ಪ್ರತಿ ಲೀಟರ್ ಸಿಂಪಡಣೆ ಮಾಡಿದ್ರೆ ಆ ಹುಳದ ಬಾಧೆಯನ್ನ ನಾವು ತಪ್ಪಿಸಲಿಕ್ಕೆ ಅವಕಾಶಗಳಿದೆ. ಮತ್ತೆ ರೋಗಗಳು ಯಾವಂತ? ರೋಗಗಳು ಎಲೆ ಚುಕ್ಕಿ ರೋಗ ಬರುತ್ತದೆ, ಮತ್ತೆ ಕಾಂಡ ಇದು ಬೇರು ಕೊಳೆಯುವಂತಹ ಒಂದು ರೋಗ ಬರುತ್ತೆ, ಅವು ನಂತರದ ಹಂತದಲ್ಲಿ ಬರುವಂತದ್ದು. ಅವಕ್ಕೂ ಸಾಮಾನ್ಯ ಔಷಧಿಗಳನ್ನ ಸಿಂಪಡಣೆ ಮಾಡಿ ನಿರ್ವಹಣೆಯನ್ನು ಮಾಡಬಹುದು. ರೈತ ಬಂದ್ರೆ ಇದುವರೆಗೆ ಮಲ್ಲಿಕಾರ್ಜುನ ಅವರು ಅರಿಶಿನ ಬೆಳೆ ಬೇಸಾಯ ಕ್ರಮಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನ ಮಾಡಿಕೊಟ್ರ. ಇನ್ನು ನೀವು ಅವ್ರ ಜೊತೆಗೆ ಮಾತಾಡಬೇಕು, ಇನ್ನು ಹೆಚ್ಚಿನ ಒಂದು ಮಾಹಿತಿ ತಿಳ್ಕೊಳ್ಬೇಕು ಅಂತಂದ್ರೆ ಮೊಬೈಲ್ ನಂಬರ್ ಅವ್ರು ಹೇಳ್ತಾರೆ ಸರ್, ಮೊಬೈಲ್ ನಂಬರ್ ಹೇಳ್ತಾರೆ ಸರ್? ಅವಶ್ಯ ಸರ್, ರೈತರು ಈ ಬೆಳೆ ಕುರಿತಾಗಿ ಏನಾದರೂ ಸಮಸ್ಯೆಗಳಿದ್ರೆ ಅಥವಾ ಪ್ರಶ್ನೆಗಳಿದ್ರೆ ಕೇಳಬಹುದು. ನನ್ನ ನಂಬರ್ 9908010027. ರೈತರು ಇನ್ನೊಂದ್ಸಲ ರಿಪೀಟ್ ಮಾಡ್ತೀನಿ ನೋಡ್ರಿ, ನಂಬರು ಮಲ್ಲಿಕಾರ್ಜುನ ಅವರ ಮೊಬೈಲ್ ನಂಬರು 9908010027. ಈ ಮೊಬೈಲ್ ನಂಬರ್ಗೆ ನೀವು ಫೋನ್ ಮಾಡಿ ಸಾಕಷ್ಟು ಮಾಹಿತಿ ಅರಿಶಿನ ಬೆಳೆನೆಲ್ಲ ಬೇರೆ ಯಾವುದೇ ತೋಟಗಾರಿಕಾ ಬೆಳೆಗಳ ಬಗ್ಗೆನೂ ಸಹಿತ ನೀವು ಮಾಹಿತಿಯನ್ನ ಮಾಡ್ಕೋಬಹುದು. ಇದುವರೆಗೆ ಸಾಕಷ್ಟು ಮಾಹಿತಿ ಮಾಡಿಕೊಟ್ಟಿರುವಂತಹ ಮಲ್ಲಿಕಾರ್ಜುನ ಅವರಿಗೆ ತಮ್ಮೆಲ್ಲರ ಪರವಾಗಿ ಆಕಾಶವಾಣಿ ಪರವಾಗಿ ಧನ್ಯವಾದ ಹೇಳ್ತಿದ್ದೇನೆ. ನಮಸ್ಕಾರ ಸರ್. ನಮಸ್ಕಾರ ಸರ್. ಇದುವರೆಗೂ ಡಾಕ್ಟರ್ ಲಿಂಗದಳ್ಳಿ ಮಲ್ಲಿಕಾರ್ಜುನ ಅವರೊಂದಿಗೆ ವೈಜ್ಞಾನಿಕವಾಗಿ ಅರಿಶಿನ ಬೇಸಾಯ ಕ್ರಮ ಈ ಕುರಿತು ಸಂದರ್ಶನವನ್ನು ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ರಾಜೇಂದ್ರ ಆರ್ ಕುಲಕರ್ಣಿ. ಇದು ಇಂದಿನ ತಜ್ಞವಾಣಿ. ಈಗ ಇನ್ನು ಮುಂದೆ ಕೇಳೋಣ ಪಾಳ ಗ್ರಾಮದ ಶ್ರೀಮತಿ ಶಾಂತಾಬಾಯಿ ಅಣವೀರ್ ಹಂಗರಗಿ ಮತ್ತು ಸಂಗಡಿಗರಿಂದ ಭಜನೆ ಪದಗಳನ್ನ. ಗುರು ನನ್ನ ಇದುವರೆಗೂ ಪಾಳಾ ಗ್ರಾಮದ ಶ್ರೀಮತಿ ಶಾಂತಾಬಾಯಿ ಅಣವೀರ್ ಹಂಗರಗಿ ಮತ್ತು ಸಂಗಡಿಗರಿಂದ ಭಜನೆ ಪದಗಳನ್ನು ಆಲಿಸಿದಿರಿ. ಈಗ ಕಾರ್ಯಕ್ರಮದ ಕೊನೆಯಲ್ಲಿ ಮತ್ತೊಮ್ಮೆ ಕೇಳೋಣ ನಿತ್ಯಮೇಘ ಸಂದೇಶ. ನಮ್ಮ ಈ ಭಾಗದ ಜಿಲ್ಲೆಗಳಲ್ಲಿ ನಾಳಿನ ವಾತಾವರಣ ಹೆಂಗಿರಬಹುದಾಗ್ಯದ ಅನ್ನೋದನ್ನ ನೋಡೋಣಂತ. ಕಲಬುರಗಿ, ಬೀದರ್, ರಾಯಚೂರು, ವಿಜಯಪುರ, ಕೊಪ್ಪಳ, ಯಾದಗಿರಿ, ಬಳ್ಳಾರಿ, ಬಾಗಲಕೋಟ, ನೆರೆಯ ಸೊಲ್ಲಾಪುರ ಜಿಲ್ಲೆಗಳು ಅಲ್ಲದೆ ಜಹೀರಾಬಾದ್ ತಾಲೂಕುಗಳ ಮಳೆಯಾಗುವ ಸಾಧ್ಯತೆಗಳು 90% ಅನ್ನುವಂತಹ ಸೂಚನೆಯನ್ನು ತಜ್ಞರು ನೀಡುತ್ತಾ ಇದ್ದಾರೆ. ಚದುರಿದಂಗ ಮಳೆಯಾಗುವಂತಹ ಸಾಧ್ಯತೆಗಳನ್ನು ಹೇಳಿಕೊಂಡು ಬಹುತೇಕ ವ್ಯಾಪಕವಾಗಿ ಮಳೆ ಆಗಬಹುದು. ಹಗುರದಿಂದ ಸಾಧಾರಣ ಮಳೆಯ ನಿರೀಕ್ಷೆಯನ್ನು ನಾವು ಮಾಡಬಹುದು. ಕೆಲವು ಕಡೆ ಉತ್ತಮ ಮಳೆ ಆಗಬಹುದು. ಈ ಮಳೆಗಳ ಜೊತೆಗೆ ಗುಡುಗು ಮಿಂಚುಗಳು ಕಾಣಿಸಿಕೊಳ್ಳಬಹುದು. ಈ ಸೂಚನೆ ಗಮನಿಸಿ ತಾವು ತಮ್ಮ ಕೃಷಿ ಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಳಬೇಕು. ಇದು ಈ ಹೊತ್ತಿನ ಮೇಘ ಸಂದೇಶ. ಉತ್ತರ ಧ್ರುವದಿ ದಕ್ಷಿಣ ಧ್ರುವಕ್ಕೂ ಚುಂಬಕ ಗಾಳಿ ಬೀಸುತ್ತಿದೆ. ಇದುವರೆಗೂ ನಿತ್ಯ ಮೇಘ ಸಂದೇಶ ಕೇಳಿದಿರಿ. ಇದಾಗಿತ್ತು ಇಂದಿನ ಕೃಷಿರಂಗ. ಇನ್ನು ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ 566ನೇ ಮೇಘ ಸಂದೇಶ ಸರಣಿ ಕಾರ್ಯಕ್ರಮ ಮೂಡಿಬರುವುದು. ನಂತರ ಕಾಸಿಂ ಸಾಬ್ ಮತ್ತು ಸಂಗಡಿಗರಿಂದ ಮೊಹರಂ ಪದಗಳನ್ನು ಆಲಿಸುವಿರಿ. ಆತ್ಮೀಯ ಕೇಳುಗರೆ, ಜೊತೆ ಜೊತೆಯಲಿ ಬಾನುಲಿಯ ಜೊತೆಯಲಿ. ಇದೇ ಬುಧವಾರ 10 ಆಗಸ್ಟ್ 2022 ಬೆಳಗ್ಗೆ 10:30 11:30 ಜೊತೆ ಜೊತೆಯಲ್ಲಿ ನೇರ ಫೋನಿನ ಸಂವಾದ. ಈ ವಾರದ ವಿಷಯ ಹೃದಯದ ಆರೋಗ್ಯ ಕಾಪಾಡಿ. ಭಾಗವಹಿಸುತ್ತಾರೆ ಡಾಕ್ಟರ್ ಅರುಣ್ ಹರಿದಾಸ್, ಹೃದ್ರೋಗ ತಜ್ಞರು, ಕಲಬುರಗಿ. ಹೃದ್ರೋಗದ ಲಕ್ಷಣಗಳು, ಹೃದಯಘಾತಕ್ಕೆ ಕಾರಣಗಳು ಮತ್ತು ಪರಿಹಾರ, ಈ ಕುರಿತು ಕೇಳುಗರು ಪ್ರಶ್ನೆಗಳನ್ನು ಕೇಳಬಹುದು. ನಮ್ಮ ದೂರವಾಣಿ ಸಂಖ್ಯೆಗಳು 2959986 ಅಥವಾ 2959987. ಕಲಬುರಗಿಯ